ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಯುವ ರೈತರಾಗಿರುವಂತಹ ಮೈಬೂಬ್ ಬಡೇಗಾರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ವಿಶೇಷವಾಗಿ ತೊಗರಿ, ಕಡಲೆ, ಜೋಳ, ಗೋಧಿ, ಮೆಣಸಿನಕಾಯಿ ಮತ್ತು ಸೂರ್ಯಕಾಂತಿಯನ್ನು ಬೆಳೆದು ಇವರು ಇಳುವರಿಯನ್ನು ಪಡಿತಾ ಇದ್ದಾರೆ. ವಿಶೇಷವಾಗಿ ಇವರು ತೊಗರಿ, ಈರುಳ್ಳಿ, ಮೆಣಸಿನಕಾಯಿ, ಜೋಳ, ಗೋಧಿ, ಕಡಲೆ ಮತ್ತು ಸೂರ್ಯಕಾಂತಿಯಲ್ಲಿ ಕೂಡ ಇವರು ಹೋಮಿಯೋ ಔಷಧಿಗಳನ್ನು ಬಳಸಿಕೊಂಡು ಇಳುವರಿಯನ್ನು ಪಡಿತಾ ಇದ್ದಾರೆ. ಮತ್ತು ಈಗ ಇವರನ್ನು ಮಾತಾಡಿಸಿ ಅವರ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ ಅಂತ. ಮೈಬೂಬ್ ಬಡೇಗಾರ್ ಅವರೇ, ತಮಗೆ ಆತ್ಮೀಯದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಮೈಬೂಬ್ ಅವರೇ, ತಾವು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ? ನಾ ಏನಿಲ್ಲ ಅಂದ್ರೆ ಈಗ ಒಂದ್ 8-10 ವರ್ಷ ಮ್ಯಾಗ ಐತ್ರಿ ಮಾಡಕ್. ಇದು ಹೋಮಿಯೋಪತಿ ಇದು ವೈದ್ಯಕೀಯದಿಂದ ಇದು 2-3 ವರ್ಷ ಐತ್ರಿ. ವೈದ್ಯ ಉಪಯೋಗ ಮಾಡತ್ತೀವಿ, ಎಲ್ಲಾ ಬೆಳಿ ಚಲೋ ಬಂದಾವ್ರಿ. ಮುಂಚೆ ನೀವು ರಾಸಾಯನಿಕ ಬಳಸ್ತಾ ಇದ್ದಾರೇನ್ರಿ? ಹಾ, ಗೊಬ್ಬರ ಇದು ಬಿತ್ತಿದೇವ್ರಿ. ಇವ್ರ ಏನ್ ಔಷಧ ಕೊಡೋಣ, ವೈದ್ಯ ಹಚ್ಚಿಕೆಯಿಂದ ಬಿತ್ತಲಾತೀವಿ, ಚಲೋ ಬರ್ಲಾತಾವ್ರಿ ಬೆಳಿ. ಅಂದ್ರೆ ನೀವು ರಾಸಾಯನಿಕ ಬಳಸ್ತಾ ಇದ್ರಿ ಅಂತ ಹೇಳ್ತಾ ಇದ್ರಲ್ರಿ, ಆ ರಾಸಾಯನಿಕ ಈ ಹೋಮಿಯೋ ಔಷಧಿಗಳ ಬಹಳ ವ್ಯತ್ಯಾಸ ಕಾಣಬಹುದಲ್ರಿ? ಬಹಳ ವ್ಯತ್ಯಾಸ ಐತ್ರಿ, ಅದಕ್ಕ ಇದಕ್ ಬೆಳಿ ಪರಕ್ ಬರ್ತಾವ್ರಿ. ಅದು ಬೆಳಿ ಅಟ್ ಇದು ಅನ್ಸಂಗಿಲ್ಲ, ಇದು ಚಲೋ ಬರ್ತದ, ಅದ್ರ ರೈತರಿಗೆ ಉಳಿತಾಯನು ಆತದ, ಇದ್ರೊಳಗೆ ಎಲ್ಲಾ ಚಲೋ ಐತ್ರಿ. ನಾವು 2-3 ಸಹಿತ ವೈದ್ಯ ಇದು ಮಾಡತ್ತೀವಲ್ರಿ, ಎಲ್ಲಾ ಚಲೋ ಬಂದಾದ್ರಿ. ಅಂದ್ರೆ ತಾವೇನ್ ಹೇಳ್ತಾ ಇದೀರಿ ಅಂದ್ರೆ ಖರ್ಚು ಕಡಿಮೆ ಆಕತಿ, ಆದಾಯನೂ ಬರ್ತದೆ ಅಂತ ಹೇಳ್ತಾ ಇದೀರಿ. ಈ ಹೋಮಿಯೋ ಕೃಷಿ ಅಷ್ಟು ಚಲೋ ಐತೆ? ಚಲೋ ಐತ್ರಿ. ಈಗ ಸಾವಯವ ತಾವು ಮಾಡ್ತಾ ಇದೀನಿ ಅಂತ ಹೇಳಿದ್ರಿ. ಈ ಸಾವಯವ ಮಾಡ್ಬೇಕಂದ್ರ ದನ ಕರುಗಳ ಅವಶ್ಯಕತೆ ಇರ್ತತಿ. ಈ ದನ ಕರುಗಳು ತಮ್ಮಲ್ಲಿ ಅದಾವನ್ರಿ? ಹಾ, ಅದಾವ್ರಿ. ಎಷ್ಟದಾವ್ರಿ? ಒಂದ್ 2 ಎಮ್ಮಿ ಅದಾವ್ರಿ. ಒಂದ್ ಆಡ್ ಐತ್ರಿ. ಅದ್ರ ಹಾಲಿನ ಉತ್ಪನ್ನವನ್ನು ತಾವು ಪಡಿತಾ ಇದ್ದಾರೆ. ತಾವು ಈಗ ಸಾವಯವ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ. ಈಗ ಸಾವಯವದಲ್ಲಿ ಅಂದ್ರೆ ಈಗ ಹೊಲದಲ್ಲಿರುವಂತ ಸಾವಯವನ್ನ ಅಂದ್ರ ಈಗ ಜೋಳದ ದಂಟನ್ನ, ಮೆಕ್ಕೆಜೋಳದ ದಂಟಗಳ ಇರ್ತಾವಲ್ರಿ, ಅದಕ್ಕೆ ಹಾಕ್ತಿವಲ್ರಿ ದನಗಳಿಗೆ. ದನಗಳಿಗೆ ಹಾಕ್ತಿರಿ, ಅದರಿಂದ ಬಂದಂತ ಸಗಣಿಯನ್ನ ತಾವು ಹೊಲಕ್ಕೆ ಹಾಕ್ತೀವಿ. ತಾವು ಹೋಮಿಯೋ ಕೃಷಿಯನ್ನ ಯಾವ ಬೆಳೆಯಿಂದ ಪ್ರಾರಂಭ ಮಾಡಿದ್ರಿ? ನಾವು ಮೆಕ್ಕೆಜೋಳಕ್ಕೆ ಫಸ್ಟ್ ಸೇಲ್ ಮಾಡಿದ್ರಿ. ಮೆಕ್ಕೆಜೋಳದಿಂದ? ಮೆಕ್ಕೆಜೋಳದ ಯಾವ ರೀತಿಯಾದಂತ ಈ ಔಷಧಿಗಳನ್ನು ಬಳಸ್ಕೊಂಡ್ರಿ ತಾವು? ಅದೇ ವೈದ್ಯಕೀಯದಿಂದ ಹಚ್ಚಿ ಬಿತ್ತಿದೇವ್ರಿ. ಬೀಜೋಪಚಾರದಿಂದ ಪ್ರಾರಂಭ ಚಾಲು. ಬೀಜೋಪಚಾರ ಯಾವ ರೀತಿ ಮಾಡಿದ್ರಿ? ಅದು ನೆಳಾಕೋತ್ಕೇಶಿಂದ ಬುಟ್ಟೆಗೆ ಹಾಕಿ ಎಲ್ಲ ಹಚ್ಚಿದೇವ್ರಿ. ಅದಕ್ಕೆ ಹಚ್ಚಿಕೇಶಿಂದ ಒಂದ್ ಸ್ವಲ್ಪ ಗಾಳಿಗೆ ಹಾಕಿ ಗಿರೀಶ್ ಅವ್ರು ಕೊಟ್ಟಂತ ಔಷಧಿಯನ್ನ ತಾವು ಮೊದಲು ಬೀಜಕ್ಕೆ ಲೇಪನ ಮಾಡಿ ಅದನ್ನ ನೆರಳಿನಲ್ಲಿ ಒಂದ್ 1/2 ತಾಸು ಒಣಗಿಸಿ ಆಮೇಲೆ ತಾವು ಬಿತ್ತನೆಯನ್ನು ಮಾಡಿದ್ರಿ. ಈಗ ಮೆಕ್ಕೆಜೋಳದಲ್ಲಿ ಪಾಲ್ ಸೈನಿಕ ಹುಳುವಿನ ಕಾಟ ಮತ್ತೆ ಲದ್ದಿ ಹುಳುವಿನ ಕಾಟ ಅಂತ ಬರ್ತೈತಿ, ಅದಕ್ಕೆ ರಾಸಾಯನಿಕ ಸಿಂಪಡಣೆ ಮಾಡಿದ್ರೆ ನಾವು ಹೋಮಿಯೋಪತಿ ಔಷಧಿಗಳನ್ನ ಸಿಂಪಡಣೆ ಮಾಡಿದ್ರಿ? ಹೋಮಿಯೋಪತಿನ ಮಾಡಿದ್ರಿ. ಅದರ ರಾಸಾಯನಿಕಕ್ಕ ಈ ಹೋಮಿಯೋಪತಿ ಔಷಧಿಗಳಿಗೆ ಸಿಂಪಡಣೆ ವ್ಯತ್ಯಾಸ ಕಾಣಬಹುದಲ್ರಿ ತಾವು? ವ್ಯತ್ಯಾಸ ಐತಲ್ರಿ. ಯಾವ ರೀತಿ ಅಂತ ತಾವು ಹೇಳ್ತೀರಿ? ಅದಕ್ಕಿಂತ ಚಲೋ ಬರ್ತದ್ರಿ ಅದು. ಅದು ಔಷಧ ಹೊಡೆಯನ ಅದಕ್ಕೆ ಅದು ಹಳಿ ಮಳಿ ಹೊಡಿಬೇಕಾಗ್ತದ್ರಿ, ಇದಕ್ಕೆ ಏನು ಇಲ್ಲ. ಹೆಂಗ ಈ ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡೋದ್ರಿಂದ ಮತ್ತ ಮತ್ತ ಹೊಡಿಬೇಕು ಅನಿಸ್ತತಿ? ಈ ಹೋಮಿಯೋ ಔಷಧಿ ಸಿಂಪಡಣೆ ಮಾಡಿದ್ರೆ ಒಂದಿಲ್ಲ 2 ಸಲ ಕಡಿಯಕ್ ಆಗ್ಬಿಡ್ತಾವ ಬೆಳಿ. ಮೆಕ್ಕೆಜೋಳದ ಯಾವ ರೀತಿ ತಾವು ಇಳುವರಿಯನ್ನು ಪಡೆದ್ರಿ? ಅದು ಎಕರೆಗ 30 ಕ್ವಿಂಟಲ್ ತನಕ ಬಂದದ್ರಿ. ಎಕರೆಗ 30 ಕ್ವಿಂಟಲ್ ಬಂತ ಅಂದ್ರ ಈಗ ರಾಸಾಯನಿಕ ಬೆಳೆದಂತ ಕಾಳುಗಳಿಗೆ ನೀವು ಬೆಳೆದಂತ ಮೆಕ್ಕೆಜೋಳ ಕಾಳುಗಳಲ್ಲಿ ಏನಾದ್ರು ವ್ಯತ್ಯಾಸ ಕಾಣಬಹುದಲ್ರಿ? ವ್ಯತ್ಯಾಸ ಐತಲ್ರಿ, ಇದು ಏನು ಹೋಮಿಯೋಪತಿ ಹಚ್ಚೇವಲ್ರಿ, ಕಾಳು ದಪ್ಪ ಬರ್ತದ, ಒಂದ್ ಸ್ವಲ್ಪ ಅಡ್ಡಾಗ್ಲೂ ಬರ್ತದ್ರಿ, ಅದಕ್ಕೆ ಅದಕ್ಕೆ ಬೆಳಿ ಪರಕ ಆತದ್ರಿ, ಆ ಕಾಳು ಪರಕ ಆತದ್ರಿ, ಇಳುವರಿ ವಜ್ಜಿನೂ ಹೆಚ್ಚು ಬರ್ತದ್ರಿ. ಇದು ಮತ್ತು ತೂಕದಲ್ಲಿ ಮತ್ತೆ ಇಳುವರಿ ಕಾಳುಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಿತಾ ಇದ್ದೀನಿ ಅಂತ ತಾವು ಹೇಳ್ತಾ ಇದ್ದೀನಿ. ಈಗ ಮೆಕ್ಕೆಜೋಳ ಈಗ 30 ಕ್ವಿಂಟಲ್ ಇಳುವರಿ ಪಡೆದಿದ್ದೀನಿ ಅಂತ ತಾವು ಹೇಳಿದ್ರಿ, ಅದರ ಮಾರಾಟನೂ ಮಾಡಿದಿರಿ. ಈಗ ನಿಮ್ಮ ರೈತರ ಅಂದ್ರೆ ನಿಮ್ಮ ಹೊಲದಲ್ಲಿ ಪಕ್ಕದಲ್ಲಿರುವಂತ ರೈತರು ಈಗ ನಿಮಗ್ ಕೇಳಿರ್ಬೇಕಲ್ಲ ಯಾವ ರೀತಿ ಈ ತರ ಮಾಡಿದ್ರಿ ಅಂತೇಳಿ. ಹಾ, ಕೇಳ್ಯಾರ ಇದು ಎಲ್ಲಿ ತಂದ್ರಿ ಔಷಧ ಹ್ಯಾಂಗ ಅದಕ್ಕಿಂತ ಮಗ್ಗಲ 3-4 ಮಂದಿ ಒಯ್ದಾರ್ರಿ ನಮ್ ನೋಡಿ, ಅವರು ಸ್ವಲ್ಪ ಚಲೋ ಆಗ್ಯದ ತಿಳ್ಯಾರಿ. ಅವ್ರ ಇಳುವರಿನೂ ಚಲೋ ಬಂದ. ನನಗೆ ನೀನೆ ತಗೊಂಡ್ ಬಾರಪ್ಪ ಅದಕ್ಕಿಂತ ಕೊಟ್ಟದ್ರು, ನಾ ಹೋಗಿ ತಗೊಂಡ್ ಹೋಯ್ತು ಕೊಟ್ಟೆವ್ರಿ ಅವ್ರಿಗೆ. ಅಂದ್ರೆ ಈಗ ಮೆಕ್ಕೆಜೋಳ ಜೊತೆ ತೊಗರಿನೂ ಬೆಳೆದ್ರಿ ಅಂತ ಹೇಳಿದ್ರಿ, ತೊಗರಿ ಯಾವ ರೀತಿ ಬೆಳೆದ್ರಿ? ತೊಗರಿನೂ ಚಲೋ ಆಗ್ಯದ್ರಿ, ತೊಗರಿನೂ 15 ಕ್ವಿಂಟಲ್ ತನ ಬಂದದ್ರಿ ಒಂದ್ ಎಕರೆ. ರಾಶಿನೂ ಮಾಡಿರಿ ಈಗ? ಹಾ, ರಾಶಿ ಹೋದ ವರ್ಷ ಮಾಡಿ, ಹೋದ ವರ್ಷದ. ಈ ವರ್ಷ ಏನ ಮಾಡಿಲ್ಲ ರಾಶಿ, ಈಗ ಹಚ್ಚೇವ್ರಿ, ಮಾಡಿಲ್ಲ ರಾಶಿ. ಈಗ ತೊಗರಿಯನ್ನು ಯಾವ ರೀತಿ ತಾವು ಬೀಜೋಪಚಾರ ಮಾಡಿದ್ರಿ ಮತ್ತು ಸಾಲಿನಿಂದ ಸಾಲಿಗೆ ಎಷ್ಟು ಅಂತರವನ್ನು ಇಟ್ಟ್ರಿ ತಾವು? ಸಾಲಿನ ಸರ್ 4 ಫೂಟ್ ರೀ. 4 ಫೂಟ್? ಹಾ, 4 ಫೂಟ್ ಹಚ್ಚಿ ಅದಕ್ಕೆ ಕುತ್ಕೇಶಿಂದ ನೆಳಕ್ಕೆ ಕೂತ್ ಹಚ್ಚಿದ್ರಿ, ಒಣಗಿಸ್ಕೇಶಿಂದ ಬಿತ್ತದ್ರಿ ಟ್ರಾಕ್ಟರ್ಲಿ, ಅಲ್ಲಿಂದ ಹಿಂದ ಬೆಳಿ ಬಂದಿದ ಮ್ಯಾಗ ಔಷಧ ಹೊಡ್ಕೋತ ಹೋಗುದ್ರಿ. ಆದ್ರೆ ಇದು ಹೋಮಿಯೋಪತಿನ ಹೊಡ್ಕೋತ ಹೋಗಿ ಔಷಧಗಳನ್ನ ಬಳಸಿರಿ. ಹಾ, ಆದ್ರೆ ಇದು ನೀವು ಕುಡಿಯೋದು ಚೂಟಿದ್ರಿ ತೊಗರಿಯಲ್ಲಿ? ಕುಡಿ ಏನು ಚೂಟಿಲ್ರಿ, ನಾವು ಕುಡಿಯನ್ನು ಚೂಟ. ಹೊಲ ಬಹಳ ಇರ್ತದ್ರಿ, 10 ಎಕರೆ 15 ಎಕರೆ ಹಿಂಗ ಹಾಕ್ತೇವ್ರಿ, ನಮ್ ಕುಡಿ ಚುಟ್ಟದೇನ ಆಗಿಲ್ಲ. ಕುಡಿ ಚುಟ್ಟದೇನಾಗಿಲ್ಲ. ಅಂದ್ರೆ ಈ ರಾಸಾಯನಿಕ ಬೆಳೆದಂತ ಬೆಳೆಗಳಿಗೆ ಮತ್ತೆ ಈ ಹೋಮಿಯೋ ಅಲ್ಲಿ ಬೆಳೆದಂತ ನಿಮ್ಮ ತೊಗರಿಗೆ ವ್ಯತ್ಯಾಸ ಕಾಣಬಹುದು? ವ್ಯತ್ಯಾಸ ಐತ್ರಿ, ಅದಕ್ಕೆ ಅದನ್ನು ಹಾಕಿ ನೋಡೇವ್ರಿ, ಅದನ್ನು ಹಾಕಿ ನೋಡೇವು. ಇದು 10 ಕ್ವಿಂಟಲ್ ತನ ಬಂದದ್ರಿ ಅದು, ಇದು 15 ಕ್ವಿಂಟಲ್ ತನ ಹೋಗ್ಯಾದ್ರಿ ಒಂದ್ ಎಕರೆಕ. ನೀವು ಒಂದೇ ಹೊಲದಲ್ಲಿ ರಾಸಾಯನಿಕ ಸ್ವಲ್ಪ ಮಾಡ್ರಿ, ಹೋಮಿಯೋಪತಿಯಲ್ಲಿ ಸ್ವಲ್ಪ ಮಾಡ್ರಿ, ಅದರಲ್ಲಿ ಕಾಳುಗಳಲ್ಲಿ ವ್ಯತ್ಯಾಸ ಕಾಣಬಹುದಲ್ಲ? ಆಗ್ತದ್ರಿ. ಅಂದ್ರೆ ಯಾವ ರೀತಿ ಅಂತ ಹೇಳ್ತೀರಿ? ಇದು ಚಲೋ ಆಗ್ತದ್ರಿ. ಹೋಮಿಯೋಪತಿ ಏನ್ ಹಚ್ತೇವೋ ಅದು ಖಂಡ ಆಗ್ತದ್ರಿ, ಒಂದ್ ಸ್ವಲ್ಪ ಕಂದಗಳ ಬರ್ತದೆ. ಹಾ, ಕಂದಗಳ ಬರ್ತದೆ, ಇದ್ರಾಗ ಬರಂಗಿಲ್ಲ ಈ ಹೋಮಿಯೋಪತಿ ಒಳಗೆ ಬರಂಗಿಲ್ಲ. ಅಂದ್ರೆ ಕಾಳುಗಳ ದಪ್ಪ ಇರ್ತದೆ, ದಪ್ಪನು ಇರ್ತದ, ಅಗದಿ ಚೊಕ್ಕ ಬರ್ತದೆ. ಕಲರ್ ಅಲ್ಲಿ ವ್ಯತ್ಯಾಸ ಏನಾದ್ರೂ ಕಾಣ್ತದ? ಬರ್ತದ್ರಿ, ಕಲರ್ನು ಪರಕ ಆಗ್ತದ, ಮತ್ತ ಕಾಳು ಎಕ್ದಮ್ ಬಹಳ ಚಲೋ ಬರ್ತಾವ್ರಿ. ಅಂದ್ರೆ ಇದು ಹೋದ ವರ್ಷದ ನೀವು ಹೇಳ್ತಾ ಇದ್ದೀವಿ, ಅದರಲ್ಲಿ ಈಗ ನೀವು ಮಾರುಕಟ್ಟೆಗೆ ಮಾರಕ್ ಹೋದ್ರಿ, ಎರಡು ಸಪರೇಟ್ ಸಪರೇಟ್ ಹೋದ್ರೆ ಎರಡು ಮಿಕ್ಸ್ ಮಾಡಿ ಸಪರೇಟ್ ಹೋದೇವ್ರಿ, ಅದ್ರ ಬೆಲೆಗಳಲ್ಲಿ ವ್ಯತ್ಯಾಸ ಕಾಣಬಹುದು? ಆಗ್ಯಾದಲ್ರಿ, ಅದಕ್ಕೆ 100-200 ಫರಕ್ ಆಗ್ಯದ. ಈ ರಾಸಾಯನಿಕ ಬೆಳೆದಿರಕ್ಕ ಮತ್ತು ಹೋಮಿಯೋದಲ್ಲಿ ಬೆಳೆದಿರಕ್ಕ 100-200 ರೂಪಾಯಿ ವ್ಯತ್ಯಾಸ ಐತಿ ಅಂತ ಹೇಳ್ತಾ ಇದ್ರಿ. ಆಗ್ಯಾದ ಆಗ್ಯಾದ. ಜ್ವಾಳಕ್ಕೂ ಹಚ್ಚೇವ್ರಿ, ಜ್ವಾಳನು ಭಾರಿ ಚಲೋ ಬಂದವ್ರಿ. ಹೋದ ವರ್ಷದಿಂದ ಈ ವರ್ಷ ಇನ್ನ ಹಚ್ಚೇವ್ರಿ, ಇನ್ನ ಬೆಳೆದಿದ ಜ್ವಾಳ. ಹೋದ ವರ್ಷದ ಜ್ವಾಳಕ್ಕೂ ಔಷಧಗಳನ್ನು ಬಳಸಿರಿ, ಮಾಡಿ ಅದರಲ್ಲಿ ಇಳುವರಿ ಚೆನ್ನಾಗೈತಿ, ಚಲೋ ಆಗ್ಯದ್ರಿ. 2 ಎಕರೆಕ 54 ಕಟ್ಟ ಬಂದದ್ರಿ. 2 ಎಕರೆಕ 54 ಕಟ್ಟ ರೀ. ಮತ್ತ ಅದು ಎಲೆಗಳಲ್ಲಿ ಮತ್ತು ತೆನೆಗಳಲ್ಲಿ ಏನಾದ್ರು ವ್ಯತ್ಯಾಸ ಕಾಣಬಹುದು? ಹಾ, ವ್ಯತ್ಯಾಸ ದಪ್ಪ ಬರ್ತಾವ್ರಿ, ಚಲೋ ಬರ್ತಾವ್ ತೆನಿ, ಅಗದಿ ಮಸ್ತ್ ಬಂದದ್ರಿ. ಅಂದ್ರೆ ಕಾಳಲ್ಲಿ ದಪ್ಪ ವ್ಯತ್ಯಾಸ ಕಾಣಬಹುದಲ್ಲ? ಐತ್ರಿ, ಒಂದ್ ನಂಬರ್ ಬಂದಾವ್. ಅದೇ ರೀತಿ ನೀವು ಈರುಳ್ಳಿನ ಬೆಳೆದ್ರಿ ಅಂತ ಹೇಳಿದ್ರಿ, ಈ ಈರುಳ್ಳಿಯಲ್ಲಿ ಯಾವ ರೀತಿ ತಾವು ಬೀಜೋಪಚಾರ ಮಾಡಿದ್ರಿ? ಅದಕ್ಕೂ ಅದೇ ಸೇಮ್ ಹಚ್ಚಿದ್ರಿ. ಅದು ಏನ್ ಹಚ್ತೇವು ಜ್ವಾಳಕ್ಕ ಗೋಧಿ ಹೆಂಗ್ ಹಚ್ತೇವ ಅದಕ್ಕೂ ಹಂಗೆ ಹಚ್ಚಿಕೆಸಿಂದ ಟ್ರಾಕ್ಟರ್ಲಿ ಬಿತ್ತು ಬಿಡುದ್ರು. ಅದ್ರ ಜೊತೆ ಮೆಣಸಿನಕಾಯಿನೂ ಬೆಳೆದಿರ್ತಾವ? ಹಾ, ಮೆಣಸಿನಕಾಯಿ ಒಳಗ್ ಕೂರ್ಸಿ. ಅಂದ್ರೆ ಈ ಮೆಣಸಿನಕಾಯಲ್ಲಿ ಈಗ ಮಂಜ ಈಗ ಬೆಳದೈತಿ ಅಲ್ರಿ, ಇಬ್ಬನಿ ಅದು, ಅದಕ್ಕ ಹೂ ಕತ್ತರಿಸ್ತಿರ್ತಾವ. ಈ ಹೋಮಿಯೋಪತಿ ಔಷಧಗಳನ್ನ ಬಳಸಿದ್ರ ಆದ್ರೆ ನೀವು ಅದಕ್ಕೆ ಅದಕ್ಕೆ ಕಡಿಮೆ ಆತದ್ರ? ಕಡಿಮೆ ಆಯ್ತು, ಕಡಿಮೆ ಆಯ್ತು. ಈಗ ಈರುಳ್ಳಿಯಲ್ಲಿ ಈಗ ಚಲೋ ಬಂದದ್ರ? ಚಲೋ ಬಂದ. ಈಗ ಗಡ್ಡೆಗಳ ಸೈಜ್ ಯಾವ ರೀತಿ ಐತ್ರಿ ಅದು? ಅಂದ್ರೆ ಈಗ ಕೆಲವೊಂದಿಷ್ಟು ಜನರು ಏನಾಗೈತ್ರಿ, ಈಗ ಮಳೆ ಜಾಸ್ತಿ ಆಗಿರತೈತಿ, ಒಮ್ಮೆ ಇದಾಗ್ಬಿಡನ ಗಡ್ಡೆಗಳು ಕೆಡದಿರ್ತಾವ, ಆ ರೀತಿ ಏನಾದ್ರೂ ನಿಮ್ಮ ಹೊಲದಲ್ಲಿ ಏನಾದ್ರೂ ತೊಂದರೆ ಆಯ್ತಾ? ಇಲ್ಲ, ಕೆಟ್ಟಿಲ್ಲ, ನಮ್ಗೆ ಚಲೋ ಆಗ್ಯದ. ಚಲೋ ಆಗೈತಿ. ಮತ್ಯಾವ ಬೆಳೆಗಳನ್ನ ಬೆಳಿತೀರಿ? ಕಡ್ಲಿ ಮತ್ತು ಸೂರ್ಪಾನ್ ಬೆಳೆದೇವ್ರಿ, ಸೂರ್ಯಕಾಂತಿನೂ ಬೆಳೆದಿರಿ, ಅದನ್ನು ಬೀಜೋಪಚಾರ ಈ ಹೋಮಿಯೋದಲ್ಲೇ ಮಾಡಿರಿ. ನೀವೆಲ್ಲ ಈ ಹೋಮಿಯೋ ಔಷಧದಲ್ಲೇ ಬೆಳೆಗಳನ್ನು ಬೆಳಿತಾ ಇದ್ರಿ? ಮತ್ತೆ 2-3 ವರ್ಷ ಆಯ್ತು ಇದೇ ಇದು ಮಾಡತ್ತೇವ್ರಿ ನಾವು. ತಾವು ಈ ಸೂರ್ಯಕಾಂತಿಯನ್ನ ಬೆಳೆದಿನಿ ಅಂತ ಹೇಳಿದ್ರಿ, ಇದನ್ನ ಯಾವ ರೀತಿ ಬೆಳೆಯನ್ನ ತಾವು ಬೆಳೆದ್ರಿ? ಅದನ್ನು ಚಲೋ ಬೆಳೆದ್ರಿ. ಆದರ್ಸ್ ಅವಾಗ ಗೊಬ್ಬರ ಹಾಕಿ ಮೊದಲು ಬೆಳೆದಕ್ಕಿಂತ ಅದಕ್ಕಿಂತ ಒಂದ 2-3 ಕ್ವಿಂಟಲ್ ಹೆಚ್ಚಿಗೆ ಬೆಳೆದೇವ್ರಿ. ಒಂದ್ ಎಕರೆಕ ಇಳುವರಿ ಚೆನ್ನಾಗಿ ಬರ್ತದೆ? ಚಲೋ ಬಂದ. ಅಂದ್ರೆ ಹೂಗಳಲ್ಲಿ ತೆನೆಗಳಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣಬಹುದ್ರಿ? ಅದಕ್ಕ ವ್ಯತ್ಯಾಸ ಆಗ್ಯಾದ್ರಿ, ಮಗ್ಗಲ್ ಹಾಕಿ ಗೊಬ್ಬರ ಹಾಕಿದವರು ಅದಾರಿ, ಅಲ್ಲಿ ನಾವು ಹಾಕಲಾರ್ದು ಬಿತ್ತಿದೇವ್ರಿ. ಅಂದ್ರೆ ರೈತರು ಕೇಳ್ತಿರ್ಬೇಕಲ್ರಿ, ನೀವ್ ಏನ್ ಹಾಕಿ ಬೆಳೆದಿರಿ, ಯಾವ ತರ? ಅದ ಕೇಳ್ತಾರಲ್ರಿ, ಕೇಳಕಿಸಿಂದ ನಮ್ಮ ಮಗ್ಗಲ್ ಅವರು ಬೇಡ್ತಾರೆ ಔಷಧ, ಅದು ಬೇಡ ಒಯ್ದು ಕೊಟ್ಟೇವ್ರಿ. ಈಗ ಸೂರ್ಯಕಾಂತಿಗೆ ಕೋರಿ ಹುಳುಗಳ ಕಾಟ ಬರತ್ತರಿ? ಈ ಸಲ ಬಂದಿಲ್ಲ. ಎಲೆಗಳ ತಿನ್ನೋದ್ ಮಾಡ್ತಿರಲ್ರಿ, ಅದಕ್ಕೆ ಏನಾದ್ರೂ ಸ್ಪ್ರೇ ಏನ್ ಮಾಡಿದ್ರಿ? ಏನು ಮಾಡಿಲ್ಲ. ಏನು ಮಾಡಿಲ್ಲ, ಏನು ನೀವು ಬೀಜೋಪಚಾರ ಮಾಡಿಬಿತ್ತಿಂದ ಡೈರೆಕ್ಟ್ ಬೆಳೆನ ಬೆಳೆನೆ ತಕ್ಕೊಂಡಿರಿ? ಯಾವ ರೀತಿ ಅಂತ ಕೆಮಿಕಲ್ಗಳನ್ನ ಆಗಲಿ ಅಥವಾ ಈ ಹೋಮಿಯೋ ಔಷಧಗಳನ್ನು ಮಾಡಿಲ್ಲ, ಇಳುವರಿ ಚೆನ್ನಾಗಿ ಬಂದ್ರಿ. ಅದೇ ರೀತಿ ಕಡಲೆ ಮತ್ತು ಗೋಧಿಯನ್ನು ಬಿತ್ತೀನಿ ಅಂತ ಹೇಳ್ತಾ ಇದ್ರಿ, ಇವುದರಲ್ಲಿ ಯಾವ ರೀತಿ ಮಾಡ್ತಾ ಇದ್ರಿ? ಅದೇ ಸೇಮ್ ಹಚ್ಚಿದ್ರಿ, ಅದು ಏನ್ ಹಚ್ತೇವೋ ಅದನ್ನು ಚಲೋ ಬಂದದ್ರಿ, ಅದನ್ನು ಏಕ್ ಲಂಬರ್ ಅಗದಿ ಮಸ್ತ್ ಬಂದವ್ರಿ. ಅದಕ್ಕ ಮಗ್ಗಲ ಹೊಲದವರು ಗೊಬ್ಬರ ಹಾಕಿ ಬಿತ್ತಿರ್ತಾರೆ, ಅವ್ರು ಒಬ್ಬರು ಕೇಳಂಗಿಲ್ರಿ, ಏ ಇಲ್ಲ ನಾವು ಗೊಬ್ಬರ ಹಾಕಿ ಬಿತ್ತೇವ ನಮ್ ಚಲೋ ಬರ್ತಾ ಇರ್ತಾರೆ. ಅವ್ರು ಬೆಳೆದಾಗ ನಮ್ ಕೇಳ್ತಾರೆ, ಅವ್ರು ಇದು ನಿಮ್ದು ಹೆಚ್ಚಿಗೆ ಬೆಳತಲ್ಲ, ಎಕರೆ ಕಿಟ್ ನಿಮ್ದು ಬೆಳದ ನಮ್ದು ಕಡಿಮೆ ಬೆಳಿತು ಅಂದ್ರೆ ಇಳುವರಿ ಬಂದ ಇಳುವರಿ. ಹಾ, ಅವಾಗ ಕ್ವಿಂಟಲ್ಗಳ ವ್ಯತ್ಯಾಸ ಅದ ಕೇಳ್ತಾರೆ, ಅವಾಗ ಕೇಳ್ತಾರೆ. ಹಾ, ನೀವು ಏನ್ ಗೊಬ್ಬರ ಹಾಕಿರಿ ನಾವು ಅವಾಗ ಹೇಳ್ತೇವ್ರ ಅವ್ರಿಗೆ, ಹೋಮಿಯೋಪತಿ ನಾವು ಇದು ಮೆಡಿಸಿನ್ ಹಚ್ಕಿಸಿಂದ ಇದು ಮಾಡೇವು, ನಮ್ದು ಹಿಂಗಾಗ್ಯದ ಅಂತೇಳ ಅವಾಗ ಅವರು ಇದು ಮಾಡ್ತಾರೆ. ಈಗ ಕಡ್ಲಿನ ಬಿತ್ತಿರಿ, ಈ ಕಡ್ಲಿನ ಕುಡಿ ಚೂಟದ ವ್ಯವಸ್ಥೆ ಮಾಡಿರಿ. ಹಾ, ಕುಡಿ ಚೂಡ್ತೇವ್ರಿ. ಅದ್ ಕುಡಿ ಯಾಕೆ ಚೂಟದ್ರ ಅಂತ ಏನಾದ್ರು ನಮ್ ರೈತರಿಗೆ ಹೇಳ್ತೀರಿ? ಅದು ನಾಡ್ತದ್ರಿ, ಹೆಚ್ಚ ಗಿಡ ಹೊಡಿತದ. ಅಂದ್ರೆ ತುದಿ ಚೂಟೋದ್ರಿಂದ ಮಗ್ಲು ಪೂರಾ ಮಗ್ಲು ಹೊಡೆದು ಸಾಲ್ ಸಾಲ್ ಕೂಡ್ಕೋತಾವ್ರಿ, ಅಗದಿ ಮಸ್ತ್ ತಳದಿಂದ ಬಂದ್ ಬಿಡ್ತದ್ರಿ. ಅದ್ ಕುಡಿ ಚುಟ್ಲಿಕ್ ಅಂದ್ರೆ ಮ್ಯಾಗ ಹಿಂಗ ಅಂತರ ಬರ್ತದ್ರಿ, ಗಿಡ ಅಂತರ ಬಂದ್ ಮ್ಯಾಗೆ 4 ಕಾಯಿ ಹಾಕಿ ಕುತ್ ಬಿಡ್ತದ. ಅಂದ್ರೆ ಇದು ಕುಡಿ ಚೂಟೋದ್ರಿ ಅಂದ್ರೆ ಮಗ್ಲು ಕವಲುಗಳು ಹೊಡೆದ ಅದಕ್ಕೆ ಹೂವಾ ಕಾಯಿ ಹೆಚ್ಚು ಬರ್ತದೆ, ಹೆಚ್ಚಾಗ್ತದ್ರಿ ಅದಕ್ಕೆ ಎಕ್ದಮ್ ತಳದಿಂದ ಬಂದ್ ಬಿಡ್ತದ್ರಿ. ಅದು ಈ ಕಡ್ಲಿ ಇಳುವರಿ ಏನೋ ತಕ್ಕೊಂದ್ರಿ ನೀವು? ತೆಗ್ದೇವ್ರ ಹೋದ ವರ್ಷ ಬಿತ್ತೇವ್ರಿ, ಮತ್ತ ಈ ವರ್ಷ ಮತ್ತ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿವ್ರಿ. ಇಳುವರಿಯಲ್ಲಿ ವ್ಯತ್ಯಾಸ ಆಗಿರ್ಬೇಕಲ್ಲ ರಾಸಾಯನಿಕ ಬೆಳೆದವ್ರಿಗೆ ನಿಮಗೆ? ಹಾಗ್ರಿ, ಅಂದ್ರ ಈಗ ಮಾರುಕಟ್ಟೆಗೆ ಮಾರಾಟಕ್ಕೆ ಹೋದಿರ್ತೀರಿ, ಅವರು ರಾಸಾಯನಿಕದಲ್ಲಿ ಬೆಳೆದಂತ ಕಾಳುಗಳಿಗೆ ನೀವು ಬೆಳೆದಂತ ಈ ಕಾಳುಗಳಿಗೆ ಏನಾದ್ರು ಬೆಲೆಯಲ್ಲಿ ವ್ಯತ್ಯಾಸ ಆಗೈತಿ? ಆಗ್ತದ್ರಿ, 100-200 ಫರ್ಕ್ ಆಗ್ತದ್ರಿ. ಫರ್ಕ್ ಆಗಿ ಆಗತ್ತೆ. ಇದು ಕಲರ್ ಎಕ್ದಮ್ ಏಕ್ ಲಂಬರ್ ಬರ್ತದ್ರಿ, ಅದು ಒಂದ್ ಸ್ವಲ್ಪ ಮಟ್ಟ ಬರ್ತದ್ರಿ, ಅದು ಕಮ್ಮಿ ಬರುತ್ತೆ. ಅದು ಕಲರ್ ನೋಡಿ ಇದಕ್ಕೆ 100-200 ಹೆಚ್ಚಿಗೆ ಬರ್ತದ್ರಿ.

ನಿಲ್ಲುದು ಹೇಗೆ, ನೀರು ಇಂಗೀತು ಅದು ಹೇಗೆ, ನೀರು ಇಂಗಿ